ಯಜಮಾನರಿಂದ ಈ ಕೃಷಿಯನ್ನ ಕಲಿತು ಅದನ್ನ ತಮ್ಮ ಬದುಕಿನೊಳಗೆ ಅಳವಡಿಸಿಕೊಂಡಿದ್ದಾರೆ ಮತ್ತು ಬೇರೆಯವರಿಗೂ ಕೂಡ ಮಾದರಿಯಾಗಿದ್ದಾರೆ. ಸಮಗ್ರ ಕೃಷಿ ಪದ್ಧತಿ ಅಂತಂದ್ರೆ ಹಣ್ಣಿನ ಬೆಳೆಗಳಾಗಿರ್ಬೋದು, ತರಕಾರಿ ಬೆಳೆಗಳಾಗಿರ್ಬೋದು, ಅದರ ಜೊತೆಗೆ ಹೈನುಗಾರಿಕೆ ಆಗಿರ್ಬೋದು, ಆಮೇಲೆ ಸಾಕಷ್ಟು ಸಾವಯವ ಪದಾರ್ಥಗಳನ್ನು ಕೂಡ ಅವರು ಇವತ್ತು ಮಾಡ್ತಾ ಇದ್ದಾರೆ. ಇಂಥ ಸಾವಯವ ಪದಾರ್ಥಗಳನ್ನು ಮಾಡಿ ಔಷಧಿಗಳನ್ನು ಕೂಡ ಅವರು ತಯಾರು ಮಾಡ್ತಾ ಇದ್ದಾರೆ. ಔಷಧಿಗಳಿಂದ ಒಳ್ಳೆ ಆರೋಗ್ಯ ಪಡೆಯುವಂತಹ ವಿಧಾನಗಳನ್ನು ಕೂಡ ಅವರು ಬೇರೆಯವರಿಗೆ ಹೇಳ್ತಾ ಇದ್ದಾರೆ. ಅವರ ಕೃಷಿ ಮತ್ತು ಸಾವಯವ ಬದುಕಿನ ಅನುಭವಗಳನ್ನು ನಮ್ಮ ಜೊತೆಗೆ ಅವರು ಹಂಚಿಕೊಳ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಲಕ್ಷ್ಮೀ ಬಸವಣ್ಣ ಶಿರಮಗೊಂಡವರೇ ಮತ್ತು ಶಿರಮಗೊಂಡವರೇ, ತಮಗೆ ಇಬ್ಬರಿಗೂ ತುಂಬ ಹೃದಯದ ಅಭಿನಂದನೆಗಳು. ತಮ್ಮೆಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಈಗ ಯಾವ ರೀತಿ ಒಂದು ಸಾವಯವ ಬದುಕು ತಮ್ಮದು ಶುರುವಾಯಿತು, ಸಾವಯವ ಕೃಷಿ ಮಾಡಬೇಕು ಅನ್ನುವಂತಹ ವಿಚಾರ ಯಾಕೆ ಬಂತು, ಅದರ ಜೊತೆಗೆ ಇಷ್ಟೆಲ್ಲ ಪದ್ಧತಿಗಳನ್ನು ತಾವು ಅಳವಡಿಸಿಕೊಂಡಿದ್ದೀರಿ, ಹಣ್ಣಿನ ಬೆಳೆಗಳನ್ನು ಬೆಳೀತಾ ಇದ್ದೀರಿ, ಆಮೇಲೆ ಹೈನುಗಾರಿಕೆ ಮಾಡ್ತಾ ಇದ್ದೀರಿ, ಗೋಮೂತ್ರದಿಂದ ಔಷಧಿಗಳನ್ನು ತಯಾರು ಮಾಡ್ತಾ ಇದ್ದೀರಿ, ಇಂಥ ಎಲ್ಲ ಒಂದು ಬದುಕು ಶುರು ಆಗಬೇಕು ಅಂತಂದ್ರೆ ಏನು ಕಾರಣ, ಯಾವಾಗಿಂದ ಶುರು ಆಯ್ತು ಇದು? 2015 ನಾವು ಒಂದು ತೋಟದಾಗ ಮನೆ ಕಟ್ಟಿದ್ರಿ. ಅಲ್ಲೇ ಮನೆ ಕಟ್ಟಿ ಅಲ್ಲೇ ಇರಾಕ್ ಶುರು ಮಾಡಿದ್ರಿ. ಶುರು ಮಾಡಿದ್ರ ನಮಗ ಹಾಲಿನ ಸಮಸ್ಯೆ ಆಗಾಕಾಯ್ತು, ಹುಡುಗರು ಸಣ್ಣ ಇದ್ದು. ಹಂಗಂದ ಒಂದ್ ಆಕಳ ತಂದಿವಿ, ಮೊದ್ಲ ತಂದಿಂದ ಹಂಗ ಸ್ಟಾರ್ಟ್ ಆತ್ರಿ ನಮ್ದ ಜೀವನ. ಶುರು ಆತ್ ತೋಟದಾಗ ನಿಂತೀವಿ, ಅಲ್ಲೇ ಹಿಂಗ ಆಕಳ ತಂದಿವಿ, ಆಮ್ಯಾಗ ಹಣ್ಣಿನ ದಿನ್ಸ್ಬೇಕು, ಹಂಗ್ ಬೇಕು ಹಿಂಗ್ ಬೇಕು ತಂದ ನಮ್ಮ ಅನುಕೂಲಕ್ಕ ಬೇಕಾಗಿ ಎಲ್ಲಾ ಗಿಡಗಳನ್ನು ಹಚ್ಕೊಂಡಿವಿ ನಾವು, ನಮ್ಮ ಮನೆಗೆ ಬೇಕು ಅಂತ ಹೇಳಿ. ಒಂದ್ಕೊಂದ್ ಒಂದ್ಕೊಂದ್ ಹೆಚ್ಚಾಗಾಕೈತ್ರಿ ಅದಂದ್ರೆ ಎಲ್ಲ ನಮ್ಗ ಅಂದ್ರೆ ಇನ್ಕಮ್ ಜಾಸ್ತಿ ಬರಾಕೈತ್ರಿ, ಎಲ್ಲಾ ಮಾಡ್ಕೋತ ಹೋದಿವಿ. ಆಮ್ಯಾಗ ನಾವ್ ಎಲ್ಲಾರು ಮನ್ಯಾಗ ಎಲ್ಲಾರು ಕೆಲಸ ಮಾಡೋದ್ರಿಂದ ಆಳಿನ ಪಗಾರ ಕಡಿಮೆ ಹತ್ಲಾಕೈತು. ಆಳಿನ ಪಗಾರ ಈಗಿನ ಲೆಕ್ಕಕ್ಕೆ ಆಳಿನ ಪಗಾರ ಒಂದ್ ಬಾಳ ಜಾಸ್ತಿ ಐತ್ರಿ. ಅದು ನಾವು ದಿನ ಮುಂಜಾನೆ ಎದ್ರಪ್ಲೆ ಒಂದ್ ರೊಟೇಷನ್ ರೀ, ಹೆಂಡ್ಕಾಸ್ ಮಾಡುದು, ಒಂದ್ ಸ್ವಲ್ಪ ಹೊತ್ತು ಹೊಲ್ದಾಗ ಕೆಲಸ ಮಾಡಬಾರ್ದು, ಆಮ್ಯಾಗ ಸಾಲಿ ಹುಡುಗರನ್ ಸಾಲಿ ಕಳ್ಸೋದು, ಹಿಂಗೆಲ್ಲ ಟೈಮಿಂಗ್ ಕೂತ್ ಬಿಡ್ತದು. ಮುಂದ ಇವ್ರು ನಮ್ಮ ಯಜಮಾನರು ಒಂದ್ ಕಡೆ ಹಿಂಗ ಅವ್ರದ್ದು ಒಂದ್ ಕ್ಯೂರಿಯಾಸಿಟಿ, ಎಲ್ಲಿ ಯಾರು ಹೊಸದ್ ಮಾಡಿರ್ತಾರೋ, ಎಲ್ಲಿ ಏನ್ ಹೊಸಾದ ಸಮ್ಮೇಳನ ನಡೆದಿರ್ತೈತಿ, ಅಲ್ಲಿ ಎಲ್ಲಾ ಕಡೆ ಹೋಗುದು, ಅದನ್ನ ನೋಡುದು, ಅದ್ ನಾವು ಮಾಡ್ಬೇಕನ್ನೋದೊಂದ್ ಬಾಳ ಅವ್ರಿಗೆ ನಮ್ಕಿನ್ನ ಹೆಚ್ಚು ಮಾಡ್ಬೇಕಂತ ಹೇಳಿ ನಮ್ಮ ಮನೆಯವ್ರದ್ದು ಬಾಳ ಇಷ್ಟ ರೀ. ಅದಂದ್ರ ಅವ್ರಿಗೆ ಒಂದ್ ಅವ್ರ ಹವ್ಯಾಸ ಅತ್ತನ ಅನ್ಕೋಬಹುದು ಅದನ್ನ, ಹಿಂಗ್ ಯಾಕೆ ನಾವು ಮಾಡಬಾರ್ದು ಅಂತ ಹೇಳಿ. ಇಲ್ಲಿ ಒಂದ್ಸಲ ಆತ್ಮಾದವ್ರು ಬಂದಿದ್ರಿ, ಅವರು ನಮ್ಮ ಆರ್ ಎಸ್ ಕೆದಿಂದ ಒಬ್ಬ ಬಸವರಾಜ ಜಕಾತಿ ಅಂತ ಹೇಳಿ ಅವ ನಮ್ ತೋಟಕ್ ಬಂದಿದ್ದಾರೆ. ಅಲ್ಲೇ ನಮ್ಮ ಊರ ನಾವು ಬರಂಗ್ ಬಂದಿದ್ದವ. ನಾವು ಇವ್ರು ಮಾಡಿ ಇವತ್ತಿ ಮಾಡಿದ್ರು ಅರ್ಕ ಮಾಡಿದ್ವಿ ಅಟೋತಿಗೆ ಅವ್ ಬರ್ಬೇಕಾದ್ರನ, ಇಲ್ಲ ಅಣ್ಣ ಇದನ್ನೆಲ್ಲ ಇಷ್ಟೆಲ್ಲ ಮಾಡಾತಿರ್ ನೀವ, ಮತ್ತ ಒಂದ್ಸತಿ ನಿಮ್ನ ಅದೇನ ಪ್ರವಾಸಕ್ ಕರ್ಕೊಂಡ್ ಹೋಗುನು ಅಂತಂದ ಇಲ್ಲಿ ಪಟ್ಟಣ ಶೆಟ್ಟಿ ಸರ್ ಅತ್ತದಾರಲ್ರಿ, ಅವ್ರ ಕಡೆಯಿಂದಾನ ಇವ್ರನ್ನೊಂದ್ ಒಂದ್ 10-15 ಜನನ ಅದೇನ ಪ್ರವಾಸಕ್ ಅಂತ ಹೇಳಿ ಕಾಡ ಸಿದ್ದೇಶ್ವರ ಸ್ವಾಮಿಗಳು ಕಲ್ಲಾಪುರ ಕನ್ನೇರಿ ಮಠಕ್ಕೆ ಹೋದ್ರಿ. ಅಲ್ಲಿ ಹೋಗಿ ಅಲ್ಲಿ ಮಾಡು ಆಕಳ ಸಗಣಿಯೊಳಗನ ಮಾಡು ಅಂದ್ರೆ ನಮ್ಮ ಆಕಳ ಮೊದ್ಲು ತಂದಾಗ ಈಯಾಕಾಗಿತ್ರಿ ಈತದು, ಮುಂದ್ ಒಂದ್ ವರ್ಷ ತನ ಹಾಲ್ ಹಿಂಡಿತು, ಮುಂದ್ ಹಾಲ್ ಬಂದ್ ಮಾಡ್ತ್ರಿ. ಬಂದ್ ಮಾಡಿಂತ್ರ ಇನ್ ಮತ್ ಬೇಕಲ್ಲ ನಮಗ್, ಮತ್ ರೊಕ್ಕ ಬೇಕಲ್ಲ ನಮಗ್ ಜೀವನಕ್ಕೆ, ಏನು ಕೊಂಡ್ ತರಂಗಿಲ್ಲ ಅಂದ್ರೆ ಉಪಾಯ ನೀರ ತರಬೇಕಲ್ಲ, ಅವ ಅಂತ ಮನ್ಯಾಗ ತಯಾರಾಗಿಲ್ಲ. ಹಂಗಾಗಿ ಹಂಗ ಇದನ್ ಮಾಡಿ ಮಾರಬಾರ್ದ ಯಾಕ, ಎಲ್ಲಾ ಮಾಹಿತಿಗಳಂಕ್ರಿ ಆಗಿಂದಾಗ ಎಲ್ಲಾ ಸಿಗತಾವ್ರಿ, ಕೊರತಿಲ್ರಿ. ಅದನ್ನ ಇವ್ರ ಏನ್ ನೋಡ್ಕೊಂಡ್ ಬಂದಿದ್ರಲ್ರಿ, ಅದನ್ನ ಅಂದ್ರ ಮನ್ಯಾಗ ಟ್ರೈ ಮಾಡಿದೀವಿ, ಹಿಂಗ್ ಮಾಡ್ರೆ ಹೆಂಗಾಕತ್ತಿ ಅಂತ ಹೇಳಿ ಹಂಗಂದ್ ಹಂಗ ಮಾಡಾಕತ್ತಿದೀವಿ. ಎಲ್ಲಾ ಗಿಡಗಳು ಹಚ್ಚಿದೀವಿ, ಹಚ್ಚಿದ್ದಾಯ್ತು, ಹಣ್ಣು ಬರಾಕತ್ತಿದ್ವು, ಅದನ್ನು ತಿನ್ನಾಕತ್ತಿದೀವಿ. ಎಲ್ಲಾರು ಆರಾಮ ಅಂದ್ರ ಮೊದ್ಲು ಇದ್ದಾಗಿನ್ಕಿತ ಈಗ ಬಹಳ ಆರಾಮ. ಅದಿವತ್ ನಮಗ ಅನಿಸ್ಲಾಕೈತಿ, ದವಾಖಾನೆ ಬಿಲ್ಲನ ಕಡಿಮೆ ಆತ್ಲ. ಮೊದ್ಲ ಹುಡುಗರಿಗೆ ಒಂದ್ ಖರ್ಚ್ ಆದ್ರೆ ದವಾಖಾನೆ ಗೋಡಿ ಹೋಗುದು, ಎಲ್ಲಾಕು ದವಾಖಾನೆ ಗೋಡಿ ಹೋಗುದು, ಅದೆಲ್ಲ ಕಡಿಮೆ ಆಯ್ತು. ಆಮ್ಯಾಗ ಹೊರಗಿಂದ ಜಾಸ್ತಿ ನನ್ನ ಲೆಕ್ಕಕ್ಕೆ ಏನೋ ಕೊಂಡ ತರಂಗಿಲ್ರಿ ನಾವು, ಅಂದ್ರ ಏನೋ ತಿನ್ಲಾಕ ಹುಡುಗರು ತಿನ್ನ ಸರಿ ಆಗ್ಲಿ ಇಂತದ ಏನೋ ಕೊಂಡ ತರಂಗಿಲ್ಲ. ಎಲ್ಲಾ ಗಿಡ ಹಣ್ಣ ಹಂಪ್ಲ ಏನೇನೆಲ್ಲ ಬೆಳೆದಿರಿ ನೀವು ನಿಮ್ಮ ಮನೆಯೊಳಗ? ನಮ್ಮಲ್ಲಿ ಪಪ್ಪು ಗಿಡ ಅದಾವ್ರಿ, ಒಂದ್ 8 ಪಪ್ಪು ಗಿಡ ಅದಾವು, 4 ಪೇರು ಗಿಡ ಅದಾವು, ಒಂದ್ 6 ಸೀತಾಪಳಿ ಗಿಡ ಅದಾವು, ಆಮ್ಯಾಗ 40 ಬಾಳೆ ಗಿಡ ಅದಾವು, 35 ತೆಂಗಿನ ಗಿಡ ಅದಾವು, ಆಮ್ಯಾಗ ಮಾವಿನ ಗಿಡ ಅದಾರಿ, 6 ದೊಡ್ಡ ಅದಾವು, ಒಂದ್ 4 ಈಗ ಸಣ್ಣ ಹಚ್ಚೈತಿ ಗೋವಿ ಮಾವಿನ ಗಿಡ, ಕರ್ಮೇವ್ ಐತಿ, ನುಗ್ಗಿ ಗಿಡ ಐತಿ. ಇವೆಲ್ಲ ಯಾವತ್ತು ಇರೂರಿ ಅಂದ್ರ ತೆಗಿಯಂಗಿಲ್ಲ. ನಿಂಬಿ ಗಿಡ ಅದಾವು, ಚಕ್ಕು ಗಿಡ ಐತಿ, ಚಿಕ್ಕು ಗಿಡ ಐತಿ, ದ್ರಾಕ್ಷಿ ಒಂದು ಅಂದ್ರ ಅದು ಏನತ್ತಾರಿ ಅದಕ್ಕೆ ರೊಕ್ಕ ಬರ್ಲಾಕ ಬೆಳಿದ್ರಿ, ವರ್ಷದ ಬೆಳಿರಿ ದ್ರಾಕ್ಷಿ ಉತ್ಪನ್ನದ ಬೆಳಿ ಅದ. ಇವು ಏನ್ ಇಟ್ಟೋತನ ಹೇಳಿ ಹಾರಿ, ಇವೆಲ್ಲ ನಮ್ ಮನೆಗೆ ಹೇಳಿ ಮಾಡಿದ್ದು, ಅದು ಒಂದು ಇದ್ರ ಬೆಳಿ. ಆಮ್ಯಾಗ ಒಣ ಬೇಸಾಯದಾಗ ಏನೈತಿ, ಕಡ್ಲಿ, ಜೋಳ, ಕುಶಿಬಿ, ಗೋಧಿ,

ನಾವು ಲಾಭ ಅಪೇಕ್ಷೆ ಪಡು ಕೊಳಮಿನ ಇಲ್ಲ, ನಮಗ ತಾನಾಗೆ ಲಾಭ ಮನೆಗೆ ಬರ್ತೈತಿ. ಸುಮ್ಮ ಗುಣಮಟ್ಟದ ಕೆಲಸ ಮಾಡ್ಕೋತ ಹೋಗ್ಬೇಕು ನಾವು. ಹಾ, ಮಾಡೋ ಕೆಲಸ ಪ್ರಾಮಾಣಿಕವಾಗಿರ್ಬೇಕು, ಮತ್ತ ಅದ್ರಲ್ಲಿ ಸತ್ ಇರ್ಬೇಕು, ಕರೆ ಇರ್ಬೇಕ್ರಿ. ಅದ ಎಟ್ ಕರೆ ಐತೆ ಅನ್ನೋದ್ರ ಮ್ಯಾಗ ನಮಗ ಅದ್ರ ಲಾಭ ಬರ್ತೈತಿ. ಈಗ ಸರ, ಈಗ ಬೆಳೆಯೇ ಎಲ್ಲಾರು ಬೆಳಿತಾರ ಸರ, ಬರೇ ಎಲ್ಲಾರು ತಲೆಯಾಗ ಏನೈತಿ, ಇಳುವರಿ ಜಾಸ್ತಿ ತೆಗಿಬೇಕು ಅನ್ನೋದ್ ಒಂದ ತಲೆಯಾಗೈತಿ. ತೆಳಗ ಭೂಮಿಗೆ ನೋಡಂಗಿಲ್ರಿ ಅವ್ರು ಯಾರು ಇರ್ ನಮ್ ರೈತರಿ. ಈಗ ಮೊದಲು ಆದ್ರೂ ನಾವಾದ್ರೂ ಹಂಗ ಮಾಡ್ತಿದ್ದೇವೆ. ಈ ಮೊದಲು ಫಸ್ಟ್ಗೆ ಅದಕ್ಕೆ ಏನ್ ಹಾಕ್ಬೇಕು, ಎಷ್ಟು ಹಾಕ್ಬೇಕು ಅನ್ನೋದ ನಮ್ಗೆ ಅದ್ರ ಅಂದಾಜ ಇದ್ದಿದ್ದಿಲ್ಲ. ತರುದು ಹಾಕುದು ತರುದು ಹಾಕುದು ಮಾಡ್ತಿದ್ವಿ. ಯಾರು ಬೇಕಾದ್ರ ಬಂದ್ ನಮ್ ಹೊಲ್ದಾಗ ಹಾಡಿ ನೋಡ್ರಿ, ಎರೆಹುಳ ಹಡ್ಡೋಟಿಗೆ ಸಿಗ್ತಾವ. ಈ ಬದಲಾವಣೆ ಯಾವಾಗಿಂದ ಆಗ್ಯದ ಅಂತೀರಿ? ಈ ಸಾವಯವ ಏನು ಒಕ್ಕಲತನ ಮಾಡ್ತಾ ಇದ್ರಿ, ಸಾವಯವ ಕೃಷಿ ಅಂದ್ರೆ ಸುಮಾರು ಎಷ್ಟು ವರ್ಷ ಇದು ಹಿಂಗ ರೂಪಾಂತರ ಆಗೋದಕ್ಕೆ ಎಷ್ಟು ಟೈಮ್ ಹಿಡಿತೆ ನಿಮಗೆ? ಐದ್ ವರ್ಷದಿಂದ ಚಲೋ ಐತಿ ನೋಡ್ ಸರ್. ಐದ್ ವರ್ಷದಿಂದ ಫಸ್ಟ್ ಗೆ ಸರ್ ನಾವು ನಮ್ ಭೂಮಿ ಒಳಗ ದ್ರಾಕ್ಷಿ ಹಚ್ಚಬೇಕಾದ್ರು ಮೊದಲ ಡಾಗ್ರೇಜ್ ಹಗಿ ತಂದೇವಿ ಸರ್, ಫಸ್ಟ್ ಗೆ ತಂದೇವಿ. ತಂದ್ಮೇಲೆ ಹಗಿ ಕುಂಡಿಸಿದೇವ್ರಿ. ಅವಾಗ ನಮ್ದು ನೆಲ ಚಲೋ ಇರೋದ್ರಿಂದ ನಾವು ಇದೇನಿರ್ತಾರೆ ತೆಗ್ದು ಮಾಡ್ಲಿಲ್ರಿ ಅದನ್ನ. ಹಂಗ ಟ್ರ್ಯಾಕ್ಟರ್ಲೆ ಒಂದು ಗಳೆ ಹೊಡೆದವ್ರಿ, ಗಳೆ ಹೊಡೆದ ಸಾಲ್ ಕುಂದಿಸಿದೇವ್ರಿ. ಕುಂದಿರ್ಸ್ಕಿಸ್ಯಾರಿ ಮುಂದ್ ಬಂದ ನಾವು ಒಂದ ಆಕಳ ತಂದಿದೇವ್ರಿ ಅವಾಗ ಫಸ್ಟ್. ಅದು ಒಂದ್ ಆಕಳ ತಂದಿದ್ದೇವೆ ತರಣ. ಅದ್ರದ ಸ್ವಲ್ಪ ಅದನ್ನ ಜೀವಾಮೃತ ಇದು ಮಾಡಿ ಒಂದ್ ಎರಡ್ ತಿಂಗಳು ಹಿಂಗ್ ಮಾಡ್ಕೋತ ಬಂದಿವ್ರಿ ಅದನ್ನ ಡಾಗ್ರೇಜ್ ಹಗಿ ಹಚ್ಚಿದಾಗ. ಮುಂದ್ ಬಂದ ಅದನ್ನ ಹಂಗ ಯಾಕೆ ಬಿಡೋಣ ತಂದ ನಡಬಾರ್ಕ ಕಲಂಗಡಿ ಸಾಲ್ ಕೊರ್ದೇವ್ರಿ ಮತ್ತ ಅದ್ರೊಳಗ. ಆಯ್ತರ ಅದನ್ನಾಗ ಏನ್ ಮಾಡಿದೇವ್ರಿ, 12 ಸಾಲ ಕಲಂಗಡಿ ಹಚ್ಕೊಂಡೇವ್ರಿ. ಕಲಂಗಡಿ ಹಚ್ಕೊಂಡ ಮುಂದೊಂದ ಅದ್ರಾಗ ನಮ್ಗ ಇನ್ನೊಂದು ಈಚೆಕಡೆ ಮತ್ತ ಇನ್ನ ಒಂದ್ 12 ಸಾಲ ಕುಂದಿರ್ತೈತ್ರಿ. ಅದ್ರಾಗ ಒಂದ ತರ ಬೆಳಿ ಮಾಡ್ಲಿಲ್ರಿ ನಾವು. ಅಷ್ಟು ತರಕಾರಿಗಳನ್ನ ಅದ್ರಾಗ ಮಾಡಿದೇವ್ರಿ. ಬದ್ನಿ ಗಿಡ ಮಾಡಿದೇವ್ರಿ, ದೊಣ್ಣ ಮೆಣಸಿನಕಾಯಿ ಮಾಡಿದೇವಿ, ಮೆಣಸಿನಕಾಯಿ ಉದ್ದ ಮೆಣಸಿನಕಾಯಿ ಮಾಡಿದೇವಿ, ಆಮೇಲೆ ಕರ್ಬೂಜ ಹಾಕಿದೇವಿ, ಮುಂದ ಟಮಾಟಿ ಮಾಡ್ಕೊಂಡೇವಿ, ಆನಂತರ ಫ್ಲವರ್ ಗಡ್ಡೆ ಬರ್ತೈತ್ಲೆ ಅದನ್ನ ಹಿಂಗ ಎಲ್ಲಾ ತರ ಒಂದೊಂದೊಂದೊಂದು ಮಾಡ್ಕೊತ ಬಂದೇವ್ರಿ ಅಲ್ಲಿ. ಅಲ್ಲಿ ಅವಾಗ ನಮ್ಗೆ ಅಗ್ರಿಕಲ್ಚರ್ದವ್ರು ಸ್ವಲ್ಪ ಅಲ್ಲಿ ಬಂದು ಅದನ್ನ ನೋಡಿದ್ರಿ. ಅವಾಗ ಒಂದು 10 ತರ ಬೆಳೆಯುತ್ತೀರಿ ಅದು ಎಲ್ಲ ಸೇರಿಸಿ. ಅಂದ್ರೆ ವರ್ಷ ಪೂರ್ತಿ ನಿಮ್ಮ ತೋಟದೊಳಗೆ ಬೆಳೆ ಇದ್ದೇ ಇರ್ತದ್ರಿ. ನಮ್ಗೆ ತಿನ್ಲಾಕ್ ಏನ್ ಬೇಕೆಲ್ಲ ಸಿಗುತ್ತೆ. ಮತ್ತೆ ವೇಸ್ಟೇಜ್ ಜಾಗ ಎಲ್ಲಿ ಬಿಡಂಗಿಲ್ರಿ ನಾವು. ಒಟ್ಟ ಅದ್ರ ಏನ್ ಅದ್ರಾಗ ಏನ್ ಬರ್ತೈತೆ ಅನ್ನೋದು ಅದನ್ನ ತಿಳ್ಕೊಳ್ಳೋದು, ಎಲ್ಲ ಕಡೆ ತಿರುಗಾಡಿ ಬಂದು ತಿಳ್ಕೊಳ್ಳೋದು, ಅದನ್ನ ನಮ್ಮಲ್ಲಿ ಮಾಡ್ಕೊಳ್ದ್ರಿ. ಈಗ ಆಲ್ಮೋಸ್ಟ್ ನಮ್ಮ ಹೊಲದಾಗ ಬಂದ ನೋಡ್ರೆ ಒಂದ್ 10 ತರ ಸಿಗ್ತೈತ್ರಿ ನಿಮ್ಮಲ್ಲಿ. ಪೇರು ಗಿಡ, ಔಡ್ಲಿ ಗಿಡ, ನೆಲ್ಲಿ ಗಿಡ, ಕರ್ಮೇವನ ಗಿಡ, ಮಾವಿನ ಗಿಡ, ತೆಂಗಿನ ಗಿಡ, ಸೀತಾಪ ಗಿಡ, ಒಟ್ಟ ಹಿಂಗೆಲ್ಲ ನೋಡಿದ್ರ ರೀ. ಗುಲಾಬಿ ಹೂವಿನ ಗಿಡಗಳು ಹಚ್ಚಿದೀವ್ರಿ, ಅಬುಲ್ ಹೂವಿನ ಗಿಡ ಹಚ್ಚಿದೀವಿ, ಚೆಂಡು ಹೂವಿನ ಗಿಡ ಹಚ್ಚಿದೀವಿ, ತುಳಸಿ ಗಿಡ ಹಚ್ಚಿದೀವಿ. ಹಿಂಗ ಹಾದ್ ಹೋಗಿರ್ತಾರ ಸರ್ ಹೂವಿನ ಗಿಡ ಹಾದಿ ದಂಡಿಗೆ ಹಚ್ಚಿ ಬಿಟ್ಟೇವಿ. ಎಲ್ಲಾರು ಹೋಗಾರು ಒಂದೊಂದು ಕಿತ್ಕೊಂಡು ಅದನ್ನ ತಲೆ ಕಿಟ್ಕೊಂಡು ಹೋಗ್ತಾರೆ. ಹೊರಗೆ ಕೊಡೋದಿಲ್ಲ ಇಲ್ಲ ಸರ್. ನಮ್ಮ ಮನೆ ಪೂರ್ತಿ ಹೂಗಳನ್ನ ಹಚ್ಚಿದ ಉದ್ದೇಶ ಜೇನು ಸಾಕಾಣಿಕೆ ಮಾಡ್ಬೇಕಂತ ಹೇಳಿ ಹಚ್ಚಿದ್ರಿ. ಈಗ ಜಾಸ್ತಿ ಹಚ್ಚಿದ ಉದ್ದೇಶ ಅದರಿ, ಆದ್ರೆ ಇನ್ನೊಂದ್ ಸ್ವಲ್ಪ ಟೈಮ್ ತಗೋತೈತೆ. ಅದಕ್ಕ ಇನ್ನ ಜೇನು ಸಾಕಣೆ ಶುರು ಮಾಡಿಲ್ಲ, ಅದೊಂದ್ ಮಾಡಿಲ್ಲ ಸರ್. ಅದು ಜೇನು ಬಂದು ಅಂತಂದ್ರೆ ಮತ್ತೆ ಇಳುವರಿ ಹೆಚ್ಚಾಗ್ತದ, ಯಾಕಂತಂದ್ರೆ ಪರಾಗಸ್ಪರ್ಶ ಹೆಚ್ಚಿಗೆ ಆಗ್ತದ. ಆಮೇಲೆ ಅಂತ ಒಂದು ಸಾವಯವದೊಳಗೆ ಬೆಳೆದಂತಹ ಬೆಳೆ ಏನಿರ್ತದಲ್ಲ ಅಲ್ಲಿ ವಿಷಮುಕ್ತವಾದಂತಹ ಒಂದು ಹೂಗಳ ಸಹಿತ ಜೇನುಗಳಿಗೆ ಸಿಗ. ಈಗ ನಮ್ಮಲ್ಲಿ ನೋಡ್ಲಾಕ ಸರ್ ಈಗ ಬಾಳೆ ಗಿಡದ ಹೂವಿಗೆ ಇವು ಏನ್ ನಮ್ಗೆ ಗಿಡಗಳದಾರ್ಲೆ ಆ ಮಗ್ಲಕ್ಕಿಂತ ತೋಟಗಳ್ದಾನ ಎಲ್ಲ ರಾಸಾಯನಿಕ ಬಳಸೋರ್ಕಿಂತ ನಮ್ಮಲ್ಲಿ ಜಾಸ್ತಿ ಇರ್ತಾವ್ರಿ. ಉದಾಹರಣೆಗೆ ಹೇಳ್ಬೇಕಂದ್ರೆ ಗುಬ್ಬಿಸಿದಕ್ ನಮ್ಮಲ್ಲಿ ಜಾಸ್ತಿ ಇರ್ತಾವ್ರಿ. ಎಲ್ಲಾ ತರ ಹಣ್ಣು ದಿನಸಕ್ಕಾಗ್ಲಿ ಇದಕ್ಕಾಗ್ಲಿ ಈಗ ನಾವು ನೋಡ್ಲಕ್ಕಾಗೇ ಅಲ್ಲಿ ನಮ್ಮಲ್ಲಿ ಎಲ್ಲಾ ತರ ನಾವೊಂದ್ ಸ್ವಲ್ಪ ಇದನ್ನ ಮಾಡಿರ್ ಸರ್. ಗುಬ್ಬಿಗಳಿಗೆ ಅವತ್ತು ಒಂದ್ ತವಲ್ ನೀರ್ ಇಟ್ಟಿರ್ತೇವೆ ಅಲ್ಲಿ, ಅಲ್ಲಿ ನೀರ್ ಕುಡಿತಾವ ಹೆಚ್ಚು ನಮ್ಮಲ್ಲಿ ಇರ್ತಾವೆ. ಅವು ಅಂದ್ರೆ ಸಾಕಷ್ಟು ಜೀವ ವೈವಿಧ್ಯ ನಿಮ್ಮಲ್ಲಿ ನೋಡಕ್ ಸಿಗ್ತಾವೆ. ಪಕ್ಷಿಗಳು, ಪಾತ್ರಗಿತ್ತಿಗಳು ಸರ್, ಇವೆಲ್ಲ ಆಕರ್ಷಣೆ ಅವು ಅಲ್ಲಿ ಬರ್ತಾರೆ ಸರ್. 15 ಎಕರೆ ಜಮೀನೊಳಗೆ ಇಷ್ಟೆಲ್ಲ ನೀವು ಮಾಡಿದ್ದೀರಿ, ಎಷ್ಟು ಬೆಳೆ ಅದಾವ ಅನ್ನೋದು ನಿಮಗೆ ಎಣಸಾಕನು ಆಗಂಗಿಲ್ಲ. ಅದನ್ನ ಏಕದಳ ದ್ವಿದಳ ಹಿಂಗೆಲ್ಲ ಮಾಡ್ಕೋತೀವ್ರಿ. ಅದ್ರ ಒಂದ ಬೆಳೆ ಅಂತ ಹೇಳಿ ಯಾವ್ದು ಹಿಂಗ ಅದ್ರಾಗ ಬೆಳೆಯಂಗಿಲ್ಲ ರೀ. ಬರೋಬ್ಬರಿ ಈಗ ಇಷ್ಟೆಲ್ಲ ಕೂಡಿಸಿ ಬೆಳಿಬೇಕು, ಈ ತಂತ್ರಜ್ಞಾನ ನಾವು ಉಪಯೋಗ ಮಾಡ್ಕೊಳ್ಬೇಕು, ಅಲ್ಲಿ ಇಂಥದ್ದೊಂದು ಸುಧಾರಣೆ ಮಾಡಿದಂಥದ್ದು ಐತಿ, ಇದು ನಮ್ಮ ಹೊಲದೊಳಗೆ ಇರಬೇಕು. ಈ ನೀವು ಮಾಡ್ತಾ ಇದ್ದೀರಿ, ಪಂಚಗವ್ಯ ಮಾಡ್ತಾ ಇದ್ದೀರಿ, ಜೀವಾಮೃತ ಮಾಡ್ತಾ ಜೀವಾಮೃತ ವೇಸ್ಟ್, ಆಮೇಲೆ ಕೃಷಿ ಯಂತ್ರೋಪಕರಣಗಳನ್ನ ಸಹಿತ ಉಪಯೋಗ ಮಾಡ್ತಾ ಇದ್ದೀರಿ, ಬ್ರಷ್ ಕಟ್ಟರ್ ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ, ಇಷ್ಟ ಆಮೇಲೆ ಆರ್ಥಿಕತೆಯನ್ನು ಲೆಕ್ಕ ಹಾಕ್ತಾ ಇದ್ದೀರಿ, ನಾವು ಖರ್ಚು ಕಡಿಮೆ ಮಾಡ್ಬೇಕು ಅನ್ನುವಂತ ವಿಚಾರ ಕೂಡ ನೀವು ಮಾಡ್ತಾ ಇದ್ದೀರಿ, ಅದ್ರ ಪ್ರಕಾರ ನಡೆದ. ಆಮೇಲೆ ವರ್ಷ ಪೂರ್ತಿ ಹಣ್ಣು ಆಮೇಲೆ ಕಾಯಿಪಲ್ಲೆ ಇದೇನು ಕೊರತೆ ಇರುವುದಿಲ್ಲ. ಇಷ್ಟೆಲ್ಲ ಮಾಡಬೇಕು ಅಂತಂದ್ರೆ ಒಂದು ಪ್ಲಾನ್, ಒಂದು ಯೋಜನೆ ಬೇಕಾಗ್ತದೆ, ಅಥವಾ ಇದ್ರ ಬಗ್ಗೆ ನಾವು ಒಂದ್ ಸ್ವಲ್ಪ ಎಲ್ಲಾದ್ರೂ ಟ್ರೈನಿಂಗ್ ಆಗ್ಲಿ ತರಬೇತಿ ಆಗ್ಲಿ ತಗೊಂಡಿರ್ಬೇಕಾಗ್ತದೆ. ಮೊದಲ ಇದು ಕುತೂಹಲಕ್ಕೆ ಪ್ರಾರಂಭ ಆಗಿದ್ರಿ ನಮ್ದು, ಕರೆ ಹೇಳ್ಬೇಕಂದ್ರೆ ಮೊದಲ ಅಲ್ಲಿ ಐತಿ ಇಲ್ಲಿ ಮಾಡೋಣ, ಈ ಅವ್ರಲ್ಲಿ ಹಂಗ್ ಮಾಡ್ಯಾರ ನಾವ್ ಇಲ್ಲಿ ಹಿಂಗ್ ಮಾಡೋಣ, ಅವ್ರ ಬರೇ ಹಾಲಟ್ಟ ನೋಡ್ಲಾತ್ಯಾರಲ್ಲ ನಾವ್ ಮತ್ತೊಂದ್ರಾಗ ನೋಡೋಣ ಹಿಂಗ್ರಿ. ಅಂದ್ರೆ ಎಲ್ಲಾರು ಜರ್ಸಿ ಹಾಕ್ಲಾ ಕಟ್ಟಾರ, ಅದಕ್ಕೆ ಒಂದು 2-3 ಸಾವಿರ ರೂಪಾಯಿದ ಹಾಲು ಹಾಕಿದ್ರ 1,000-1,500 ರೂಪಾಯಿದ ಹಿಂಡಿ ಹಾಕ್ತಾರ. ಹಿಂಗೆಲ್ಲ ಲೆಕ್ಕ ತೆಗ್ದ ನಮ್ಮ ಆಕಳುಗಳಿಗೆ ನಾವ್ ಏನು ಹಾಕಂಗಿಲ್ಲ, ಇದ್ದ ಮೇವನ ಹಾಕ್ತೇವೆ ನಾವು. ನಮಗ ನಾವು ಮೊದ್ಲು ನಮ್ಮ ವಿಚಾರ ಏನು, ಹೊರಗಿಂದ ಊರಿಗೆ ಎತ್ಕೊಂಡ್ ತಂದು ಎಲ್ಲಿ ಹಾಕುದಪ್ಪ ಹಾಲು, ಮನ್ಯಾಗ ಏನಿದ್ರ ಪಾಡ್ಲಾ ಅತ್ ಹಿಂಗ ಆಕಳ ತಂದಿವಿ. ಅದ ಹಂಗ ನಾವು ಈಗ ಸಾಕ್ಲಾಕನು ಮನ್ಯಾಗ ಸಾಧು ಪ್ರಾಣಿ ಹಿಂಗ ಎಲ್ಲಾ ನೋಡಿದ್ರ ರೀ ಆಕಳ ಬಾಳ ಬೆಟರ್ ಅನಿಸ್ತ. ನಾವು ಸಾಕಿದ ಪ್ರಾಣಿಗಳಗನ ಹೇಳ್ತೇನ್ರಿ, ನಾವು ಹೊರಗಿಂದ ಬೇಡ, ಆಕಳ ಬಾಳ ಬೆಟರ್ ಪ್ರಾಣಿ ಅಂದ್ರ ಒಟ್ಟು ಬಾಳ ಚಲೋ ರೀ. ಅಂದ್ರ ಹೇಳಾಕು ಬರಂಗಿಲ್ಲ ಅದನ್ನ. ಆಕಳ ಮೊದ್ಲೇನ ಹೇಳ್ತಿದ್ರಲ್ರಿ ಆಕಳ ಹೊಟ್ಟಾಗ ಅಚ್ಚರ್ ಬಂಗಾರ ಅಂತ ಹೇಳಿ, ಅದು ಈಗ ನಮಗ್ ಅನುಭವ ಆಗ್ತೈತಿ. ಉದಾಹರಣೆ ಹೇಳ್ಬೇಕಂದ್ರೆ ಸರ್, ಈಗ ನಮ್ದ ನಮ್ ಸಣ್ಣ ಮಗಗ್ರಿ ಹುಟ್ಟಿದ ಕೂಡ್ಲೇ ಕಪ ಹಾಕಿತ್ರಿ ಅವ್ನ್ ಕಪ ಹಾಕಿತ್ತು. ಬರೇ ಅದ ದವಾಖಾನ್ಯಾಗ ಅಲ್ಲೊಂದ್ 5 ದಿವಸ, ಮನ್ಯಾಗ ಒಂದ್ 5 ದಿವಸ, ಹಿಂಗ ಎಡತಾಕೋದ ಹಾಕಿದ್ರೆ ದವಾಖಾನೆ ಮಣಿ ಎಡ್ತಾಕಿ ಎಡ್ತಾಕಿ ಸಾಕಾಗಿತ್ರಿ ನಮ್ಗೆ. ಅಂದ್ರೆ ಅದ ಏನಾತ್ರಿ ಸರ್, ನಾವು ಕೃಷಿ ಇಲಾಖೆ ಒಳಗ ಸ್ವಲ್ಪ ಬಸವರಾಜ್ ಜಕಾತಿ ಅಂತೇಳಿ ಅವ್ರು ಸಿಕ್ರಿ. ಸುಮ್ಮ ಅಚಾನಕ್ ಆಗಿ ನಮ್ ತೋಟಕ್ ಬಂದಿದ್ರಿ ಅವ್ರು ಸಿಕ್ರಿ. ಸಿಗಾನ ಅಲ್ಲಿ ಬರೋಣ, ಅವರು ಸ್ವಲ್ಪ ನಿಮ್ಗೆ ಅಧ್ಯಯನ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ರಂತೇಳಿ ಕರ್ಕೊಂಡು ಹೋದ್ರಿ. ಅಲ್ಲಿ ಕಣ್ಣೇರಿ ಮಠಕ್ಕೆ ಕಾಡಿಸಿದ ಅದೃಷ್ಟ ಕಾಡಿಸಿದ ಕಣ್ಣೇರಿ ಮಠ ಅಲ್ಲಿ ಕರ್ಕೊಂಡು ಹೋದ್ರಿ. ಅಲ್ಲಿ ಹೋದಾಗ ಅಲ್ಲಿ ಎಲ್ಲ ಕೇಳಿದ್ರಾಗ ಅವ್ರ ಅಜ್ಜಾರು ನಮ್ಗೆ ಹಾಟ್ ಟೈಮ್ನಾಗ ಅವ್ರು ಸಿಕ್ರಿ ಹೇಳಿ ಕಣ್ಣೇರಿ ಮಠದಾಗ್ರಿ, ಕೊಲ್ಲಾಪುರ. ಹಾಂ, ಕೊಲ್ಲಾಪುರ ಕಣ್ಣೇರಿ ಮಠದಾಗ್ರಿ. ಸಿಗಾನ ಅಲ್ಲಿ ಕೇಳಿದ್ರಾಗ ಅವ್ರು ಕೆಲವೊಂದು ವಿಷಯಗಳು ಪ್ರಸ್ತಾಪ ಆತ್ರಿ. ಅಲ್ಲಿ ಪ್ರಸ್ತಾಪ ಆಕಳದಿಂದ ಏನೇನು ಆಗತ್ತೆ ಅನ್ನೋದು ಸ್ವಲ್ಪ ರೈತರು ನಾವು ಬೇಷೆ ಮಂದಿ ಹೋಗಿದ್ದೇವ್ರಿ. ಅಲ್ಲಿ ಒಂದು 10-12 ಜನ ಬಬ್ಲೇಶ್ವರದಿಂದ ಗೊಳೆ ಮಕ್ಕೊಂಡು ನಾನಾಗ ಕರ್ಕೊಂಡು ಹೋಗಿದ್ರಿ. ಅಲ್ಲಿ ಹೋಗೋಟಿಗೆ ಅಲ್ಲೆಲ್ಲ ಅದ್ರ ತಿಳಿತ್ರಿ ತಿಳಿಯನ್ನ ಹಂಗ ಬಂದು ನಾವು ಆಕಳ ಹೆಚ್ಚು ಅದಕ್ಕೆ ಒತ್ತು ಕೊಟ್ಟಿವಿ ನೋಡಿ ಸರ್. ಅಲ್ಲಿ ಆಯ್ತರ ಮೇಲೆ ಚಾಲೋ ಆತ್ರಿ ಅಲ್ಲಿ ಹಿಡ್ಕೊಂಡು. ಫಸ್ಟ್ಗೆ ಬಂದೇವ್ರಿ, ಬಂದು ನಮ್ಗೆ ಹೈನ ಉಣಕತ್ತೇಳಿ ಹೈನಕ್ಕೆ ಮಾಡಿದೇವೆ ಒಂದು. ಅದು ಹೈನ ಉಣಕ್ಕೆ ಅದು ಒಂದು ಮಾಡಿದೇವಿ. ಒಂದು ಮಾಡೋಣ ಮುಂದೆ ಹಂಗೆ ಅದು ಒಂದಕ್ಕೊಂದು ಆಕಳದ ಏನೇನು ಉತ್ಪನ್ನಗಳಾಕವು ಏನೇನಿಲ್ಲ ಹಿಂಗೆ ಭಾಳ ಅಕಡೆ ಚರ್ಚೆ ಆಗ್ಲಕ್ಕೈತಿ ನಮ್ಮೊಳಗೆ. ಆಯ್ತರ ಚರ್ಚೆ ಆಗ್ಲಕ್ಕತ್ತಾನ ಫಸ್ಟ್ಗೆ ರೀ ನಾವು ಆ ಗೋಮೂತ್ರ ಅರ್ಕ ತೆಗೀದ ಅಂತೇಳಿ ಒಂದು ಬಾಯ್ಲರ್ ಮಾಡಿಸಿದೇವ್ರಿ. ಅದನ್ನ ಅದಕ್ಕೆ 8,000 ರೂಪಾಯಿ ಕೊಟ್ಟು ಒಂದು ಬಾಯ್ಲರ್ ಮಾಡಿಸಿದ್ರಿ. ಅದನ್ನ 50 ಲೀಟರ್ ಹಿಡಿಯುವಂಥದ್ದು ಒಂದು ಬಾಯ್ಲರ್ ಮಾಡಿಸಿದ್ರು. ಆ ಬಾಯ್ಲರ್ ಮಾಡಿಸಿದ್ರೆ ಅದನ್ನ ತೆಗೀದು ಒಂದು ಪದ್ಧತಿ ಐತ್ರಿ. ಅದು ಗೋ ಅರ್ಕ ತೆಗಿಬೇಕಾದ್ರೆ ಅದನ್ನ ಬಾಷ್ಪೀಕರಣ ಮಾಡಿ ತೆಗಿಬೇಕ್ರಿ. ಅದನ್ನ ಹಂಗೆ ತೆಗಿಲಕ್ಕೆ ಬರಂಗಿಲ್ಲ ರೀ. ಅದು ಡೈರೆಕ್ಟರ್ ಕೆಲವೊಂದು ಆಕಳುಗಳಿಗೆ ಕಾಯಿಲೆ ಇರ್ತಾವ್ರಿ, ಆ ಕಾಯಿಲೆ ಮನುಷ್ಯರಿಗೆ ಬರೋ ಚಾನ್ಸನು ಇರ್ತದೆ ಅದಕ್ಕೆ. ಹಿಂಗಾಗಿ ಆ ಅರ್ಕ ತೆಗಿಬೇಕಾದ್ರೆ ಅರ್ಕನ್ಯಾಗ ತುಳಸಿ ಅರ್ಕ, ಅಮೃತ ಬೆಳೆ ಅರ್ಸಕ ಅರ್ಕ, ಮತ್ತು ಅವು ಇನ್ನೂ ಭಾಳ ಒಂದು ತುಳಸಿ ಅರ್ಕ, ಅವು ಇವತ್ತು ಏನೇನು ಬರ್ತಾರಲ್ಲ ಒಂದು 5-6 ಥರ ಅರ್ಕ ನಾವು ತೆಗಿತೀವಿ ಅವ್ರಿಗೆ. ಅವು ತೆಗಿದ್ರೆ ಕೆಲವೊಬ್ರು ಯಾರ್ಯಾರಿಗೆ ಏನೇನು ಬೇಕು ಅನಿಸ್ತೈತಿ ಅವ್ರಿಗೆ ಹೇಳ್ತಾರೆ, ಅದನ್ನು ಹಾಕಿ ತೆಗೆದು ಕೊಡ್ತೇವ್ರಿ. ಅದು ಶುಗರ್ ಇದ್ದವ್ರಿಗೆ, ಬಿ ಪಿ ಇದ್ದವ್ರಿಗೆ, ಮತ್ತೆ ಕ್ಯಾನ್ಸರ್ ಇದ್ದವ್ರಿಗೆ, ಇವ್ರಿಗೆ ಎಲ್ಲರಿಗೆ ಅದು ಒಂದೊಂದು ತರ ಅದಾವ್ರಿ. ಎಲ್ಲರೂ ಬಂದು ಹೋಯ್ತಾರ? ಹಾಂ, ಹೋಯ್ತಾರ್ರಿ, ತೋಟಕ್ಕೆ ಬಂದು ಹೋಯ್ತಾರ್ರಿ. ಇಲ್ಲ, ತೋಟಕ್ಕೆ ಬಂದು ಹೋಯ್ತಾರೆ ಅಲ್ಲಿ. ಅದ ನಾವೇನ್ ಮಾಡ್ತೇವ್ರಿ, ಅವ್ರು ಏನೇನಿಗೆ ಅದ್ರದ ಸಮಸ್ಯೆ ಐತೆ ಅಂತ ಹೇಳ್ತಾರ, ಆ ಸಮಸ್ಯೆ ಒಳಗೆ ಔಷಧ ಯಾವ್ಯಾವ ಕೂಡಿಸ್ಬೇಕು ಅದನ್ನ ಕೂಡಿಸಿ ಅವ್ರಿಗೆ ಕೊಡ್ತೇವ್ರಿ. ಇದನ್ನೆಲ್ಲ ಹೆಂಗ್ ಕಲ್ತ್ರಿ ತಯಾರು ಮಾಡುವಂತದ್ದು? ಆ ತರಬೇತಿಗಳಿಗೆ ಹೋಗಿದ್ದೀನಿ ಸರ್. ಒಂದು ಗೋಕಾಕ್ ಒಳಗೆ ಒಂದು ತರಬೇತಿ ಇತ್ರಿ, ಗೋಕಾಕ್ ಹೋಗಿದ್ರಿ ಅವ್ರು. ಅಲ್ಲಿ ಉಡುಪಿ ಒಳಗ ಒಬ್ರು ಗುರುಜಿ ಇದಾರೆ, ಅವ್ರು ಈ ಗೋ ಉತ್ಪನ್ನಗಳ ಬಗ್ಗೆನ ತರಬೇತಿ ಕೊಡ್ತಾರ್ರಿ. ಆ ತರಬೇತಿಗಳಿಗೊಂದು 4 ತರಬೇತಿ ಹೋಗಿ, ಸಾಬನ್ ತಯಾರು ಮಾಡ್ಕೋಬಹುದು ರೀ, ಶಾಂಪು ತಯಾರು ಮಾಡ್ಕೋಬಹುದು, ಧೂಪದ ಕಾಯಿಲ್ ತಯಾರು ಮಾಡ್ಕೋಬಹುದು, ಕೆಲವೊಂದು ಮೂರ್ತಿಗಳು ಮಾಡಕ್ ಬರ್ತೈತಿ, ಪಿನಾಯಿಲ್ ಮಾಡಕ್ ಬರ್ತೈತಿ. 20 ಐಟಮ್ ತನ ನಾವು ಬರೀ ಸಗಣಿ ಮೂತ್ರದಿಂದ ಮಾಡ್ಕೋಬಹುದು. ಏನೇನು ಮಾಡ್ತಾ ಇದ್ದೀರಿ ನೀವು ಮತ್ತೆ? ನಮ್ ಕಡೆ ಸಿಗ್ತಾವ ಸರ್, ಸೊಳ್ಳಿ ಕಾಯಿಲ್ ಸಿಗ್ತೈತಿ, ಪಣತಿ ಪಣತಿ ದೀಪಾಚಕ್ ಪಣತಿ ಸಿಗ್ತೈತಿ, ಆಮೇಲೆ ಸಾಬನ್ ಸಿಗ್ತೈತಿ, ಪೆನಾಯಿಲ್ ಸಿಗ್ತೈತಿ, ಅಗ್ನಿಹೋತ್ರದ ಕಿಟ್ ಸಿಗ್ತೈತಿ ಸರ್. ನಮ್ ಕಡೆ ತುಪ್ಪ ಕೊಡ್ತೀವಿ, ಕುಳ್ಳು ಕೊಡ್ತೀವಿ, ಆಮ್ಯಾಗ ಇದು ಕೊಡ್ತೀವಿ ಭತ್ತ, ಅದ್ರ ಜೊತೆ ಮೇನ್ ಬೇಕಾಗಿದ್ದು ಇವು 3 ಐಟಮ್ ರೀ ಅಗ್ನಿಹೋತ್ರ ಮಾಡಕ್ ಬೇಕಾದ. ಅದನ್ನೆಲ್ಲ ಒಟ್ಟ ನಮ್ಮ ಕುತೂಹಲಕ್ಕೆ ಚಾಲೋ ಮಾಡಿದ್ರಿ ಇದು. ನಾವು ನಮ್ಮ ಸಲಾಗೆ ಮಾಡ್ಕೊಳಕ್ ಹತ್ತಿದ್ದು ನಮ್ಮನ್ನ ಈ ನಾವು ಈ ಲೆಕ್ಕಕ್ಕೆ ಬಂದಿತ್ತೀವಿ. ಈಗ ಒಕ್ಕಲ್ತನ ಮಾಡ್ಬೇಕು ಅಂತಂದ್ರ ನೀವು ಮನಿ ಮಂದಿ ಅಷ್ಟೇ ಮಾಡ್ತೀರಿ, ಹೊರಗಿನವ್ರು ಯಾರು ನಿಮ್ಮಲ್ಲಿ ದುಡಿಯಾಕ ಬರಂಗಿಲ್ಲ? ಬರ್ತಾರ್ರಿ, ಬಾ ತಗದ್ ಮೇ ಮ್ಯಾಗ ಬಂದಿತ್ತಂದ್ರ ಕರ್ಕೊತೀರಿ. ಒಂದೊಂದ್ಸಲ ತಗದ್ ನಾವು 3 ಮಂದಿ ಹುಡುಗರು ಸಾಲಿ ಹೋಗ್ತಾರ್ರಿ, ನಾವಿಬ್ರ ಮನ್ಯಾಗ ಇರೋರು, ಇವರು ಒಂದ್ಸಲ ಮತ್ತ ಮನಿ ಐತನಿಂದ ಯಾರೇ ಊಟಕ್ಕ ಹೇಳಾರ ಇಲ್ಲಿ ನಾವು ಅವ್ರನ್ನ ಏನ್ರಿ ಒಂದ್ ಸಮಸ್ಯೆ ಇರೋದಲ್ಲ, ಹಂಗ ಬಾಳ ಮೇ ಮ್ಯಾಗ ಅನಿವಾರ್ಯ ಸಮಸ್ಯೆ ಇದ್ರೆ ಅಟ್ಟ ಕರ್ಕೊತೀವ್ರಿ. ಇಲ್ಲಿ ಇಲ್ಲಂದ್ರೇನು ಕೂಲಿ ಕರ್ಸಂಗಿಲ್ಲ, ದಿನಂಪ್ರತಿ ಅಂತ ಹೇಳಿ ನಮ್ಮಲ್ಲಿ ಯಾರು ಇರಂಗಿಲ್ಲ. ಆ ದನಗಳ ವ್ಯವಸ್ಥಾ ಅಂತ ನಾವ ಮಾಡ್ತೀವ್ರಿ. ಹಿಂಗೇನ ಕಸ ಕಡ್ಡಿ ಇಳ್ಕ ಕಡಲೆ ಕೇಳುದು, ಜ್ವಾಳದ ರಾಶಿ ಇಂತಾವ ಏನ್ರಿ ಮೇಮ್ಯಾ ದಗದ್ ಮೇಮ್ಯಾ ಬಂದ್ ಅಂದ್ರ ನಮಗ್ ಮುರಿದ್ ಬರ್ಲಾರಂಗ್ ದಗದಿದ್ವು ಅಂದ್ರ ರೀ ಆಗ ದಗದ್ ನ್ಯಾರ ಕರ್ಕೊತೀವಿ. ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ಬೇಕಾಗ್ತದೆ, ಬಹಳಷ್ಟು ಕೆಲಸಗಳನ್ನ ಮನಿ ಕೆಲಸ ಜೊತೆಗೇನೆ ತಾವು ಲಕ್ಷ್ಮಿ ಅವರು ತಮ್ಮೆಲ್ಲ ಬಹಳಷ್ಟು ಜವಾಬ್ದಾರಿ ಅದ, ಹೆಂಗೆಲ್ಲ ನೀವು ನಿರ್ವಹಣೆ ಮಾಡ್ತೀರಿ, ಮ್ಯಾನೇಜ್ ಹೆಂಗ್ ಮಾಡ್ಕೋತೀರಿ? ಅದ ಏನ ಹಂಗ ಹೇಳಾಕ್ ಬರುದಿಲ್ರಿ ಸರಿ, ಅದು ತಾನಾಗೇನೆ ಮಾಡ್ತಾರೆ. ನೋಡಿದಾರ ಎಲ್ಲಾರು ದಗದ್ ಬಾಳ ದಗದ್ ಬಾಳ ತಾರ್ಕರೆ, ನನಗ್ ಯಾವತ್ತು ಹಂಗ ನನಗ್ ದಗದ್ ಬಾಳ ಅಂತ ಅನ್ಸಿಲ್ಲ. ಈಗ ಹೆಂಗಂದ್ರಿ, ಈಗ ನಮ್ಮಲ್ಲಿ ಜನ ಏನಾಗಿತ್ರಿ, ಮುಂಜಾನೆ 7-8 ತನ ಮಕ್ಕಳದ್ ರೂಡ್ ಹಾಕಿಡ್ಕೊಂಡ್ಬಿಟ್ಟತ್ರಿ. ಈಗ ನಮ್ಮ ಮನ್ಯಾಗ ಹಂಗಿಲ್ಲ ಸರ್, ನಾವು ಕಂಪಲ್ಸರಿ ನಾವು 5 ಎದ್ದಿರ್ತೇವೆ, ಕಣ್ಣು ಒಬ್ಬರೇ 5 ಎದ್ದಿರ್ತೇವೆ ನಾವು. ನಮ್ ಒಟ್ಟು ಮುಂಜಾನೆ 7 ಸ್ಟೆಪ್ ಮ್ಯಾಗ ಸ್ಟೆಪ್ ದಗದನ ಅದಾರಿ. ಹೇಳ್ಬೇಕಾದ್ರೆ ಮುಂಜಾನೆ ಹೇಳ್ಬೇಕು, ಹೇಳಿಕಂದ್ರೆ ನಮ್ಗೆ ಲಾಸ್ ಐತ್ರಿ. ಯಾಕಂತ ಕೇಳ್ರಿ, ನೀವು ಆಕಳ ಗೋಮೂತ್ರ ಕೊಡುದು, ಒಂದ್ ಮೇವು ಹಾಕೋದಕ್ಕ ಗೋಮೂತ್ರ ಕೊಡ್ತೈತ್ರಿ. ಆ ಗೋಮೂತ್ರ ನಾವು ದಿನಕ್ಕೆ 10 ಮಾಡ್ಕೊಂಡೇವ ಅಂದ್ರೆ ಅದ್ ನಮಗ್ 3 ಏನ್ ಉತ್ಪನ್ನ ಐತಿರ್ಲಿಲ್ಲ ನಮ್ದು, ನಾವ್ ಅದನ್ನ 300 ಲೀಟರ್ ಕೊಡ್ತೇವಿ, 900 ಲಾಸ್ ಆಗ್ಬಿಡತ್ರಿ. ನಾವು ಎಷ್ಟು ತಡ ಮಾಡಿ ಹೇಳ್ತೇವಿ, ಅದ್ ತಳಗ್ ಹೋದ್ಬಿಡತ್ರಿ. ಅಂದ್ರೆ ಅದರ ಟೈಮ್ ಪ್ರಕಾರ ನೀವು ನಿಮ್ ಕೆಲಸ ಮಾಡ್ಲೇಬೇಕು ಸರ್. ಅದ ಗೋಮೂತ್ರ ಔಷಧ ತೆಗಿಬೇಕಾದ್ರೆ ಸರ್ ಎಲ್ಲಾ ಟೈಮ್ ನಾಗ ತೆಗಿಲಕ್ ಬರಂಗಿಲ್ರಿ, ಅದ್ ರಿಸಲ್ಟ್ ಕೊಡಂಗಿಲ್ಲ. ಈಗ ಕೆಲವೊಬ್ರಿಗೆ ಇದು ಗೊತ್ತೈತಿ ಗೊತ್ತಿಲ್ಲ ಹಂಗ ಹೊಡಿತಾರೆ ಅವ್ರ ಗಾಡಿ. ಈಗ ನಮ್ಮ ಕೆಲಸದ ಪ್ರಕಾರ ಗೋಮೂತ್ರ ಆಕಳದ ಹಿಡಿಬೇಕಾದ್ರೆ ಅದನ್ನ ಮುಂಜಾನೆ ಸೂರ್ಯೋದಯ ಟೈಮ್ಗೆ ಹಿಡಿಬೇಕ್ರಿ ಅದನ್ನ, ಅದ್ರ ಶಕ್ತಿ ಜಾಸ್ತಿ ಇರ್ತೈತ್ರಿ ಅವಾಗ. ಅಂದ್ರೆ ಚಂತನ ಅದು ತಿರುಗಾಡಿದ್ದು ಮಾಡಿದ್ದು ಬಂದು ಚಂತನ ರಾತ್ರಿ ಅಟ್ಟು ಎಲ್ಲ ಸಂಗ್ರಹ ಮಾಡ್ಕೊಂಡಿರ್ತೀವಿ ಹೆಚ್ಚರಿ, ಸೂರ್ಯನ ಕಿರಣ ಅದು ಹಿಡಿದಿಟ್ಕೊಂಡಿರ್ತೈತ್ರಿ. ಅದು ಬಿಡುದು ಗೋಮೂತ್ರ ಜಗಣಿ ಹಾಲ್ನಾಗ ಕೊಡತ್ರಿ ಅದು. ಅದಕ್ಕಾಗಿ ನಮ್ ಜವಾರಿ ಆಕಳಿಗೆ ಶ್ರೇಷ್ಠ ಅನ್ನೋದು ಯಾಕಂದ್ರೆ ಇದು ಸೂರ್ಯನ ಕಿರಣ ಹಿಡಿದಿಟ್ಕೊಂಡ ಅದು ಮುಖಾಂತರ ನಮ್ಗೆ ಎಲ್ಲರಿಗೂ ಹಂಚತ್ತಿರಿ, ಅದು ಆ ಚೈತನ್ಯವನ್ನ ಎಲ್ಲರಿಗೂ ಕೊಡ್ತೈತ್ರಿ. ಅದು ಆ ಚೈತನ್ಯವನ್ನ ಅದರಿಂದ ನಮ್ಮ ಶರೀರದಾಗ ಶಕ್ತಿ ಶಕ್ತಿ ಇದ್ರಿ ಸರ್. ಈ ಎಚ್ಎಫ್ಕ ಜರ್ಸಿಗೆ ಅದಕ್ಕೆ ಆ ಸಾಮರ್ಥ್ಯನೂ ಇಲ್ಲ, ಅದನ್ನ ಅವ್ನು ಹೋಲ್ಸಾಕ ಬರಂಗಿಲ್ರಿ, ಮಾತನ್ಯಾಗ ಸಹಿತ ಹೊಲ್ಸಾಕ ಬರಂಗಿಲ್ಲ. ಆ ಜರ್ಸಿ ಆಕಳಿಗೆ ಜವಾರಿ ಆಕಳನ ಮಾತನ್ಯಾಗ ಸಹಿತ ಹೊಲ್ಸಾಕ ಬರಂಗಿಲ್ಲ. ನಾವು ಹೆಚ್ಚು ಕಮ್ಮಿ ಹೇಳ್ಬೇಕಂದ್ರೆ ನಮ್ಮ ಮನ್ಯಾಗ ಒಬ್ಬ ಡಾಕ್ಟರ್ ಇದ್ದಂಗ ನೋಡಿ ಸರ್. ಅದು ಅದ್ಭುತ. ಈಗ ಮಕ್ಕಳು 3 ಮಕ್ಕಳು ಇದಾರಲ್ಲ, ಅವ್ರ ದಿನಚರಿ ಹೆಂಗದ? ಯಾವಾಗ ಹೇಳ್ತಾರೆ, ಯಾವಾಗ ಊಟ, ಯಾವಾಗ ತಿಂಡಿ? ಮುಂಜಾನೆ ನಮ್ ಜೊತೆ ಹೆಣ್ಕಾಸ್ಕೋಕಾರ್ರಿ, ಹೆಣ್ಕಾಸ್ ಮಾಡಿ ಬಂದ್ ಕೊಡ್ಲಿ, ಒಂದ್ ಸ್ವಲ್ಪ ಏನ್ರಿ ಜಳಕಕ್ಕ ಅದಕ್ಕೆ ಕಲ್ತಿಕೋ, ಇಲ್ಲಿ ಏನ್ರಿ ಉಳಿದ್ರ ಹೋಮ್ವರ್ಕ್ ಮಾಡ್ಕೋ, ಇಂಥವ್ ಏನ್ರಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾರ. ಆಮ್ಯಾಗ ಚಂತನ ನಾ ಮೇವ್ ಮಾಡಿರ್ತೇನೆ, ಚಂಜಿಕ ಕಡ್ದಿಡುದು ಒಂದಾರಿ ನನ್ ಕೆಲಸ ತಂದೋಗಿದೆ ಎಲ್ಲ ಅವ್ರ, ಅದನ್ ಮಿಷನ್ ಹಾಕ್ತಿವಿ. ಮಿಷನ್ ಹಾಕಿಂದ ಕಟ್ರಿ ಸರ್, ಶಾಪ್ ಕಟ್ರೆ ಅದಕ್ಕೆ ಚಾಲು ಮಾಡಿಕೊಟ್ರೆ ದೊಡ್ಡ ನಮ್ ದೊಡ್ಡ ಮಗ ಪೂರ್ತಿ ಅದನ್ನೆಲ್ಲ ನಿರ್ವಹಿಸ್ತಾನೆ. ನಮ್ ಲೆಕ್ಕ ತೆಗದ್ರ ರೀ ನಮ್ಕಿತಾನು ಹೆಚ್ಚು ವಜ್ಜಿ ಅದ್ ನೆಗ್ಲಾಕ್ ಬಿರ್ಸದಾನ್ರಿ ಅವ್ನ ಹುಡುಗ. ಅಂದ್ರೆ ಇವ್ರ ಜೋಡಿ ಕೂಡಿ ಸರ್, ನಾ ಇರ್ಲಿಕ್ಕಂದ್ರು ನಮ್ ದ್ರಾಕ್ಷಿ ಔಷಧ ಸಿಗಕ್ ಅವನ ಹೊಡಿತಾನೆ. ಹೇಳ್ಬೇಕು 12 ಅವನಾನ್ರಿ, 12-13 ಅವನಾನ್ರಿ. ಅವ್ ಟ್ರಾಕ್ಟರ್ ಹೊಡಿತಾನ, ಬಿತ್ತಾನ, ಮಾಡ್ಯಾನ ಸರ್ ಈ ಸರ. ನಿಮ್ಮ ಕೆಲಸದೊಳಗೆ ನಿಮ್ಮ ಮಕ್ಕಳು ಬಹಳಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಈಗ ನಾವು ಸೂಕ್ಷ್ಮಾನ ಜೀವಿಗಳನ್ನ ತಂದೇವ ಸರ್ ಮನ್ಯಾಗ, ಟೈಕಡೋರ್ಮ, ಸೋಡಾಮನಸ, ಮತ್ ಇವ ಗೋಕೃಪಾಮೃತ, ವೇಸ್ಟ್ ಡಿಕಂಪೋಸರ್. ಅವು ತಿರುಗಾಡ್ಲಿಕ್ಕಂದ್ರೆ ಸರ್ ಅವು ಜೀವಾಣುಗಳು ಉಳಿಯಂಗಿಲ್ಲ. ಅವು ಅವಕ್ಕೆ ಮತ್ತೆ ಆಹಾರ ಕೊಡ್ಬೇಕಾದ್ರೆ ನಾವು ಈಗ ಹೇಳ್ಬಿಟ್ಟಿರ್ತೇವೆ ನಮ್ಮ ಹುಡುಗರಿಗೆ, ಇದನ್ನ ಪ್ರಮಾಣ ಮೇಲೆ ಇದನ್ನ ಹಾಕ್ಬೇಕಾ, ಇದ್ರಾಗ ಹಾಕಿಟ್ಟಿವಿ ಇಲ್ಲಿ ತಿಳಿದ್ರೆ ಆತ್ರಿ ಅವ್ರು ಹಾಕಿ ಅದನ್ನ ತಿರುಗಾಡಿ ಬಂದ್ಬಿಡ್ತಾರೆ. ಲಕ್ಷ್ಮಿ ಅವರು, ಈಗ ನಿಮ್ಮಂಗ ಬೇರೆ ಹೆಣ್ಮಕ್ಳು ನಿಮ್ಮ ಸುತ್ತಮುತ್ತಲ ಇರುವಂತವ್ರು ನಿಮ್ಮನ್ ನೋಡಿ ಇಲ್ಲ ನಾವು ಹಿಂಗ್ ಬದಲಾಗಬೇಕು ಮಾಡಬೇಕು ಅನ್ಕೊಂಡಾರ? ಮಹಿಳಾ ಗುಂಪು ಅಂತ ಹೇಳಿ ಆತ್ಮ ಇದ್ರಾಗ ಸೇರ್ಕೊಂಡಿಂದ ನಾವು ಗಂಡ್ಮಕ್ಳದು 5 ಗುಂಪು ನಾ ಮಾಡೀನಿ ಸರ್. ಈಗ ಅವ್ರು ಹೆಣ್ಮಕ್ಳು ಅವ್ರು 2 ಗುಂಪು ಮಾಡ್ಯಾರ. ಆ ಗುಂಪು ಮಾಡಿ ಈಗ ನಾವ್ ಏನು ಉತ್ಪನ್ನಗಳು ಮಾಡಕತ್ತೀವ್ರಲ್ಲ, ಇದನ್ ಎಲ್ಲಾರಿಗೂ ಒಬ್ಬೊಬ್ರಿಗೊಬ್ಬರು ಡಿವೈಡ್ ಮಾಡಿ ಕೊಡ್ಬೇಕತ್ ಈಗ ಮಾತಾಡ್ಕೊಂಡಿವ್ರಿ ನಾವು. ಅಟ್ರು ಸೇರಿ ಒಂದ್ ತರ ಪ್ರಾಡಕ್ಟ್ ಮಾಡಿದ್ವಿ ಅಂದ್ರೆ ಮಾರ್ಕೆಟಿಂಗ್ ಇದಂತೇಳಿ ಓಡಿಸಿದ್ವಿ, ಆದ್ರೆ ಇನ್ನ ಪೂರ್ತಿ ಅದ್ರೊಳಗ ಇದು ಆಗಿಲ್ಲ. ಇನ್ನ ಯೋಜನೆ ನಡೆದ ನಿಮ್ದು? ಹೆಚ್ಚಿ ನಮ್ದು ಇನ್ನೊಂದು ತಿಂಗಳಾಗ ಅದ ಕಾರ್ಯರೂಪಕ್ಕೆ ಬರ್ಬೋದು ಸರ್. ಅಡ್ಡಿಲ್ಲ, ಈಗೆಲ್ಲ ಹೊಸ ಹೊಸ ಪ್ರಯತ್ನ ಮಾಡೋದ್ರಾಗದೇವ್ರಿ. ಅಡ್ಡಿಲ್ಲ, ಒಂದ್ ಹೇಳ್ರಿ ನನಗೆ, ಮಕ್ಕಳು ಮೊಬೈಲ್ ಆಡ್ತಾರ ನೋಡ್ತಾರೆ? ಸ್ವಲ್ಪ ನೋಡ್ತಾರೆ ಸರ್, ನೋಡ್ತಾರೆ ಸ್ವಲ್ಪ ಕಡಿಮೆ ರೀ. ಅಂದ್ರೆ ಏನೋ ದಗದ್ ಬಾರ್ತೈತ್ರಿ ನಮ್ಮ ಮನ್ಯಾಗ, ಕೆಲಸ ಹಚ್ಚಿರ್ತೀರಿ? ಕೆಲಸ ಹಚ್ತೀವಿ, ಅದನ್ನ ದಗದ ಮುಗಿಸಿ ಬರೋಟಿಗೆ ಅವ್ರಿಗೆ ಸಾಲಿ ಇರ್ತೈತಿ. ಹರಿಯಾಗ ಹೋದ್ರೆ ಮತ್ತೆ ಸಾಲ್ಯಾಗ ಸರ್ಗಳು ಬೆಳಿತಾರ, ಅವ್ರದ್ದು ಅವ್ರದ್ದು ಹೋಮ್ವರ್ಕ್ ಅದಿರ್ತೈತಿ. ನೋಡ್ತಾರೆ ಸ್ವಲ್ಪ ಇಲ್ಲತ್ತಲ್ಲ, ಟಿವಿ ಜಾಸ್ತಿ ನೋಡ್ತಾರೆ ಫೋನಿನ್ಕಿತ. ಮೊಬೈಲ್ ಅನ್ನು ಕಡಿಮೆ ಉಪಯೋಗ ಆಗ್ತದೆ, ಮೊಬೈಲ್ ಕಡಿಮೆ ಸರ್. ನಮ್ಮ ಮನ್ಯಾಗ 5 ಜನರ ನಡುವೆ ಇರೋದೈತಿ ಸರ್, ಒಂದೇ ಮೊಬೈಲ್ ಅದ. ಅದು ಹಠ ಮಾಡಂಗಿಲ್ಲ, ಹಿಂಗ ನನಗೆ ಮೊಬೈಲ್ ಬೇಕು ಮೊಬೈಲ್ ಇಲ್ಲ ಇಲ್ಲ ಹಂಗೇನ ಹಂಗ ಅನ್ನಕ್ ಟೈಮ್ ಇರುದಿಲ್ಲ. ನಾವ ಕರೆ ಅಂದ್ರೆ ನಾನ ಹೆಚ್ಚು ಫೋನ್ ನೋಡುದಿಲ್ರಿ, ನಾ